ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತೆ ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರ ನಾವು ಬಹಳ ನಿರೀಕ್ಷೆ ಮಾಡಿದೀವಿ, ಬಹಳ ಒಳ್ಳೆ ಮಳೆ ಆಗ್ತದ ಅನ್ನುವಂತಹ ಒಂದು ಸೂಚನೆಯನ್ನ ಇಲಾಖೆಯವರು ನಮಗೆ ಕೊಟ್ಟಿದ್ರು. ಬಹುತೇಕ ನಮ್ಮ ಉತ್ತರ ಕರ್ನಾಟಕ ಇರಬಹುದು, ನಮ್ಮ ಕಲ್ಯಾಣ ಕರ್ನಾಟಕ ಇರಬಹುದು, ನಮ್ಮ ಇಡೀ ಕರ್ನಾಟಕ ಇರಬಹುದು, ಒಳ್ಳೆ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಿದೀವಿ. ಯಾಕಪ್ಪ ಅಂತಂದ್ರ ಬಂಗಾಳ ಕೊಲ್ಲಿ ಒಳಗ ಆಮೇಲೆ ಅರಬಿ ಸಮುದ್ರದೊಳಗ ಅಂತ ಒಂದು ಸಿಸ್ಟಮ್ಸ್ ವ್ಯವಸ್ಥೆಗಳು ಇದ್ದು, ಹಿಂಗಾಗಿ ಬೇರೆ ಪ್ರದೇಶಗಳಲ್ಲಿ ನಾವು ಒಳ್ಳೆ ಮಳೆಯನ್ನ ನೋಡಿದೀವಿ. ಕರಾವಳಿ ಪ್ರದೇಶಗಳಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ, ದಕ್ಷಿಣ ಕರ್ನಾಟಕದೊಳಗ ಅದ್ಭುತವಾದಂತಹ ಒಂದು ಮಳೆ ಆಗಿದೆ. ಅನೇಕ ನದಿಗಳು ತುಂಬಿ ಹರಿತಾ ಇದ್ದಾವೆ ಅನ್ನುವಂತಹ ಒಂದು ಮಾಹಿತಿ ಕೂಡ ನಮಗ ಸಿಗ್ತಾ ಇದೆ. ಹೆಚ್ಚು ಕಡಿಮೆ ಕುಂಭದ್ರೋಣ ಮಳೆ ಆಗಿದೆ ಅಂತ ಹೇಳಿ ಹೇಳಬಹುದು. ಆದ್ರೆ ನಮ್ಮ ಭಾಗದೊಳಗ ರೈತರು ತಾವೆಲ್ಲ ನಿರೀಕ್ಷೆ ಮಾಡ್ತಾ ಕೂತಿದ್ರಿ, ಮಳೆ ಬಂತು ಅಂತಂದ್ರ ಬಿತ್ತನೆ ಮಾಡೋಣ ಅನ್ನುವಂತಹ ಒಂದು ವಿಚಾರದೊಳಗ ತಾವಿದ್ರಿ. ಕೆಲವು ಕಡೆಗಳಲ್ಲಿ ಚಲೋ ಮಳೆ ಆಗ್ಯದ, ಆದ್ರ ಎಷ್ಟು ಕ್ಷೇತ್ರದೊಳಗ ಆಗಬೇಕಾಗಿತ್ತು, ಬಹುತೇಕ ಕ್ಷೇತ್ರದೊಳಗ ಇನ್ನೂ ಮಳೆಯ ನಿರೀಕ್ಷೆಯನ್ನ ತಾವು ಮಾಡ್ತಾ ಇದ್ದೀರಿ, ಇನ್ನೂ ಮಳೆ ಬಂದಿಲ್ಲ ಅನ್ನುವಂತಹ ಮಾತನ್ನ ಅನೇಕ ರೈತರು ತಾವು ಕರೆ ಮಾಡಿ ಕೂಡ ನಮಗ ಹೇಳಿದ್ದೀರಿ. ನಾವು ನಿರೀಕ್ಷೆ ಒಳಗಿದ್ದೀವಿ, ಬಿತ್ತನೆ ಮಾಡಬೇಕು ಮಾಡಬಾರದು ಅನ್ನುವಂತಹ ಒಂದು ವಿಚಾರದೊಳಗಿದ್ದೀವಿ, ಅದಕ್ಕೆ ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಕೂಡ ತಾವು ಕೇಳಿದ್ರಿ. ಲಕ್ಷಣಗಳನ್ನ ನಾವು ನೋಡ್ಬೇಕಾಯ್ತಪ್ಪ ಅಂತಂದ್ರ ಮಳೆ ಆಗಬೇಕಾದಂತಹ ಒಂದು ಸನ್ನಿವೇಶ ಇತ್ತು. ಅಂತ ಒಂದು ಸನ್ನಿವೇಶಗಳು ನಾವು ಕಳೆದ ವಾರ ಬಹುತೇಕ ನೋಡಿದೀವಿ. ಆದ್ರೆ ಎಷ್ಟು ಪ್ರಮಾಣದೊಳಗ ಮಳೆ ಆಗಬೇಕಾಗಿತ್ತು ಅಷ್ಟು ಪ್ರಮಾಣದೊಳಗ ನಮಗ ಮಳೆ ಬರಲಿಲ್ಲ ಅನ್ನುವಂಥದ್ದು. ಆದ್ರೂ ಕೂಡ ಯಾವುದೇ ನಿರಾಸೆ ಬೇಡ, ಇಂಥ ಒಂದು ವಾತಾವರಣ ಮತ್ತೆ ಮುಂದುವರಿಯುವಂತಹ ಲಕ್ಷಣಗಳು ಅದಾವ ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಅದನ್ನ ನಾವು ಮತ್ತೆ ವಾರದ ಮುನ್ನೋಟದೊಳಗ ನಾವು ಕೂಲಂಕುಷವಾಗಿ ವಿಚಾರ ಮಾಡೋಣ. ಆತ್ಮೇರೆ ನಮ್ಮ ದಕ್ಷಿಣ ಕರ್ನಾಟಕದೊಳಗಂತೂ ಬಹಳ ಒಳ್ಳೆ ಮಳೆ ಆಗ್ಯದ. ಅದಕ್ಕೆ ಸಾಕ್ಷಿಯಾಗಿ ಕೆಲವು ಅಂಕಿ ಸಂಖ್ಯೆಗಳನ್ನ ನಾನು ತಮಗ ಕೊಡ್ತಾ ಇದ್ದೀನಿ. ಕೊಡಗು ಜಿಲ್ಲೆಯ ಭಾಗಮಂಡಲದೊಳಗ, ನಮ್ಮ ಕರ್ನಾಟಕದೊಳಗ ಅದ್ಭುತವಾದಂತಹ ಒಂದು ಮಳೆಯಾಗುವಂತಹ ಪ್ರದೇಶ ಅಂತಂದ್ರೆ ಕೊಡಗು ಪ್ರದೇಶ. ಅಲ್ಲಿ ಭಾಗಮಂಡಲದೊಳಗ 19 ಸೆಂಟಿಮೀಟರ್ನಷ್ಟು ಮಳೆ ಆಗಿದೆ. 19 ಸೆಂಟಿಮೀಟರ್ ಅಂದ್ರೆ 190 ಮಿಲಿಮೀಟರ್ನಷ್ಟು, ಹೆಚ್ಚು ಕಡಿಮೆ 2 ಸೆಂಚುರಿಯಷ್ಟು ದ್ವಿಶತಕ ಭಾಗಮಂಡಲದೊಳಗ ಮಳೆ ಆಗಿದೆ. ಆಗುಂಬೆ ಒಳಗ 14 ಸೆಂಟಿಮೀಟರ್ನಷ್ಟು ಮಳೆ ಆಗ್ಯದ. ಆಮೇಲೆ ಉತ್ತರ ಕನ್ನಡದ ಗೇರುಸೊಪ್ಪದೊಳಗ 17 ಸೆಂಟಿಮೀಟರ್ ಮಳೆ ಆಗ್ಯದ. ಉಡುಪಿ ಜಿಲ್ಲೆ ಸಿದ್ದಾಪುರದೊಳಗ 13 ಸೆಂಟಿಮೀಟರ್ನಷ್ಟು ಮಳೆ ಆಗ್ಯದ. ಅಂದ್ರೆ ಸಾಕಷ್ಟು ಪ್ರಮಾಣದ ಮಳೆ ದಕ್ಷಿಣ ಕರ್ನಾಟಕದೊಳಗ ಪಶ್ಚಿಮ ಘಟ್ಟಗಳಲ್ಲಿ, ಕರಾವಳಿ ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇವು ಕೆಲವು ಪ್ರಾತಿನಿಧಿಕ ಅಂಕಿ ಸಂಖ್ಯೆಗಳು ಮಾತ್ರ. ಬಹಳಷ್ಟು ಕಡೆ ಉತ್ತಮವಾದಂತಹ ಒಂದು ಭರ್ಜರಿ ಮಳೆಯನ್ನ ನಾವು ಈ ವಾರ ನೋಡಿದ್ವಿ. ಇನ್ನು ಒಂದೆರಡು ದಿನಗಳವರೆಗೆ ಈ ಇಂಥ ಒಂದು ಕುಂಭದ್ರೋಣ ಮಳೆ ಮುಂದುವರಿಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಇಲಾಖೆಯವರು ನೀಡುತ್ತಾ ಇದ್ದಾರೆ. ಇದು ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳುವುದಾಯಿತು. ಇನ್ನು ಭಾರತೀಯ ಹವಾಮಾನ ಇಲಾಖೆಯವರು ಇಲ್ಲಿ ತನಕ ಅಂದ್ರೆ ಏನು ಈ ಸಲ ಮುಂಗಾರು ಶುರುವಾಯಿತು, ಜೂನ್ 1 ತಾರೀಕಿನಿಂದ ಜೂನ್ 11 ತನಕ ಒಂದು ಅಂಕಿ ಸಂಖ್ಯೆಯನ್ನು ನಮಗೆ ನೀಡಿದ್ದಾರೆ. ಈ 11-12 ದಿನಗಳಲ್ಲಿ ದೇಶದ ಯಾವ್ಯಾವ ಪ್ರದೇಶಗಳಲ್ಲಿ ಎಷ್ಟು ಮಳೆಯಾಗಿದೆ ಅನ್ನೋದ್ರ ಬಗ್ಗೆ ಒಂದು ದಾಖಲೆಯನ್ನ ನೀಡುತ್ತಾ ಇದ್ದಾರೆ. ಅದನ್ನ ನಾವು ನೋಡೋಣ. ಅದರ ಒಂದು ಮಾಹಿತಿ ಇಲ್ಲದ ಈಶಾನ್ಯ ಕರ್ನಾಟಕದೊಳಗ 1-11 ತಾರೀಕಿನ ಅವಧಿಯೊಳಗ 71.3 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಸಾಮಾನ್ಯವಾಗಿ ಆಗಬೇಕಾದಂತಹ ಮಳೆ 93.3 ಮಿಲಿಮೀಟರ್ನಷ್ಟು, ಅಂದ್ರೆ ಇಲ್ಲಿ ಶೇಕಡ 24ರಷ್ಟು ಕೊರತೆಯಾಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ವಾಯುವ್ಯ ಭಾರತದೊಳಗ 12.2 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಸಾಮಾನ್ಯವಾಗಿ ಆಗಬೇಕಾದಂತಹ ಮಳೆ 16.9 ಮಿಲಿಮೀಟರ್ನಷ್ಟು ಅಂತೇಳಿ, ಅಂದ್ರೆ ಇಲ್ಲಿ ಶೇಕಡ 28ರಷ್ಟು ಕೊರತೆ ಆಗಿದೆ ಅನ್ನುವಂತಹ ಮಾತನ್ನ ನಾವು ನೋಡಬಹುದು. ದಕ್ಷಿಣ ಭಾರತದೊಳಗ 29.4 ಮಿಲಿಮೀಟರ್ನಷ್ಟು ಮಳೆ ಆಗ್ಯದ. ಸಾಮಾನ್ಯವಾಗಿ ಈ ಅವಧಿಯೊಳಗ ಆಗಬೇಕಾದಂತಹ ಮಳೆ 49.6 ಮಿಲಿಮೀಟರ್ನಷ್ಟು, ಅಂದ್ರೆ ಶೇಕಡ 47ರಷ್ಟು ಇಲ್ಲಿ ಕೊರತೆಯಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಮಧ್ಯ ಭಾರತದೊಳಗ 16.3 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಆಗಬೇಕಾದಂತಹ ಮಳೆ 30.5 ಮಿಲಿಮೀಟರ್ನಷ್ಟು, ಇಲ್ಲಿ ಶೇಕಡ 41ರಷ್ಟು ಕೊರತೆಯನ್ನ ನಾವು ನೋಡ್ತಾ ಇದ್ದೀವಿ. ಇಡೀ ದೇಶದ ಒಂದು ಚಿತ್ರಣವನ್ನ ತಗೊಂಡ್ರೆ 26.4 ಮಿಲಿಮೀಟರ್ನಷ್ಟು ಮಳೆ ಆಗ್ಯದ ಸರಾಸರಿಯಾಗಿ. ಸಾಮಾನ್ಯವಾಗಿ ಈ ಅವಧಿಯೊಳಗೆ 40.1 ಮಿಲಿಮೀಟರ್ನಷ್ಟು ಮಳೆ ಆಗಬೇಕು. ಅಂದ್ರೆ ಇಲ್ಲಿ ದೇಶದ ಒಂದು ಚಿತ್ರಣವನ್ನ ನೋಡಿದ್ರೆ ಶೇಕಡ 34ರಷ್ಟು ಕೊರತೆಯನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇದು 10-11 ದಿನಗಳ ಒಂದು ಅವಧಿ ಏನದ. ಈ ಅವಧಿಯೊಳಗ ನಾವು ಕೊರತೆ ಮಳೆಯನ್ನ ಕಾಣ್ತಾ ಇದ್ದೀವಿ. ದಕ್ಷಿಣ ಭಾರತದೊಳಗ ಸಾಕಷ್ಟು ಕೊರತೆ ಕೂಡ ಕಂಡು ಬರ್ತಾ ಇದೆ. ಮಧ್ಯ ಭಾರತದೊಳಗೂ ಕೂಡ ಕೊರತೆ ಅದ. ಇನ್ನು ಮುಂದಿನ ದಿನಗಳಲ್ಲಿ ಈ ಅಂಕಿಅಂಶಗಳನ್ನ ನೋಡಿ ನಾವು ಮಳೆಗಾಲ ಏನು ಕೊರತೆ ಅದೇನಪ್ಪಾ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರಬಾರದು. ಇದು ಆರಂಭದ ಒಂದು ಮಾಹಿತಿ ಮಾತ್ರ, ಇನ್ನು ಕೆಲವು ದಿನಗಳು ಇದರೊಳಗೆ ಸೇರಿಲ್ಲ ಅನ್ನೋದನ್ನ ಗಮನಿಸಬೇಕು. ಅದರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಮುಂಗಾರು ಚುರುಕಾಗುವಂತಹ ಸಾಧ್ಯತೆಗಳು ಕೂಡ ಅದಾವ. ಮತ್ತ ಅದರ ಪ್ರಗತಿ ಏನದ, ಮುಂಗಾರು ಮಾರುತಗಳ ಪ್ರಗತಿ ಈಗಾಗಲೇ ನಮ್ಮ ದೇಶದೊಳಗೆ ಬಹುತೇಕ ಅರ್ಧಕ್ಕರ್ಧ ಪ್ರದೇಶವನ್ನ ಆವರಿಸಿಕೊಂಡು ಬಿಟ್ಟದ. ಬಹುತೇಕ ಗುಜರಾತ್ ರಾಜ್ಯವನ್ನ ಅದು ಪ್ರವೇಶ ಮಾಡಿದೆ. ಆಮೇಲೆ ಮಧ್ಯಪ್ರದೇಶ ರಾಜ್ಯದ ಅರ್ಧ ಭಾಗವನ್ನ, ದಕ್ಷಿಣ ಭಾಗವನ್ನ ಸಂಪೂರ್ಣವಾಗಿ ಆವರಿಸಿದ. ಆಮೇಲೆ ಈಶಾನ್ಯ ಭಾರತದ ಎಲ್ಲಾ ರಾಜ್ಯಗಳನ್ನ ಆವರಿಸಿದೆ. ಬಿಹಾರದ ಅರ್ಧ ಪ್ರದೇಶವನ್ನ ಅದು ಆವರಿಸಿದೆ. ಮೇಲಿನ ಭಾಗಗಳು ಮಾತ್ರ ಈಗ ಉಳಿದಿರುವಂತಹದ್ದು. ಸ್ವಲ್ಪ ಕೆಲವು ದಿನಗಳವರೆಗೆ ಈ ಚಲನೆ ನಿಧಾನ ಆಗಬಹುದು. ಆಮೇಲೆ ಮುಂದಿನ ವಾರದೊಳಗೆ ಹೆಚ್ಚು ಕಡಿಮೆ ಜೂನ್ 25ಕ್ಕೆ ಕೊನೆಯಾಗುವಂತಹ ವಾರದ ಅವಧಿಯೊಳಗೆ ಬಹುತೇಕ ಒಳ್ಳೆಯ ಅಂಶಗಳು ಮುಂಗಾರು ಪ್ರಗತಿಗೆ ಸಹಕಾರಿ ಆಗ್ತಾವ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಮುಂಗಾರಿನ ಬಗ್ಗೆ ನಾವು ಯಾವುದೇ ಆತಂಕವನ್ನು ಪಡುವುದು ಬೇಡ. ಅದರ ಚಲನೆ ಈಗ ಸರಾಗವಾಗಿ ಅದ. ಸ್ವಲ್ಪ ಈ ಒಂದೆರಡು ದಿನಗಳಲ್ಲಿ ಅದು ನಿಧಾನ ಆಗ್ಯದ ಖರೆ, ಆದ್ರೆ ಮುಂದಿನ ದಿನಗಳಲ್ಲಿ ಮತ್ತು ಚುರುಕಾಗ್ತದ ಅನ್ನುವಂತಹ ಮಾತನ್ನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಇದು ಒಂದು ಮಾತಾಯ್ತಪ್ಪ ಅಂತಂದ್ರ, ನಾನು ತಮಗ ಅನೇಕ ಕಾರ್ಯಕ್ರಮಗಳಲ್ಲಿ ಕೆಲವು ವಾತಾವರಣದ ವ್ಯವಸ್ಥೆಗಳ ಬಗ್ಗೆ ಹೇಳ್ತಾ ಇದ್ದೇವೆ ವಾತಾವರಣದ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದೇವೆ. ಸಿಸ್ಟಮ್ಸ್ ಅಂತ ಏನು ನಾವು ಕರಿತಾ ಇದ್ದೀವಿ. ಅದು ಎಲ್ಲಿನೋ ಇರಬಹುದು, ಹಿಂದೂ ಮಹಾಸಾಗರದೊಳಗ ಉಷ್ಣತೆ ಏರ್ಪೇರುಗಳು ಇರಬಹುದು, ಈ ಎಲ್ಲ ಅಂಶಗಳು ನಮ್ಮ ಮುಂಗಾರಿನ ಮೇಲೆ ಪ್ರಭಾವ ಬೀರ್ತಾವ ಅನ್ನುವಂತಹ ಮಾತನ್ನ ತಮ್ಮ ಗಮನಕ್ಕೆ ನಾವು ತಂದೀವಿ. ಈ ಎಲ್ನಿನೋ ಬಗ್ಗೆ ಆಮೇಲೆ ಲಾನಿನಾ ಬಗ್ಗೆ ನಮ್ಮ ತಜ್ಞರು ಯಾವತ್ತೂ ಒಂದು ನಜರ್ ಇಟ್ಟಿರ್ತಾರೆ. ಅದರ ಮೇಲೆ ಬಹಳ ದೀರ್ಘವಾಗಿ ಬಹಳ ಸೂಕ್ಷ್ಮವಾಗಿ ಅದನ್ನ ಗಮನಿಸ್ತಾ ಇರ್ತಾರೆ. ಯಾವತ್ತೂ ಅವರ ವಿಚಾರ ಅಲ್ಲೇ ಇರ್ತದೆ. ಯಾಕಪ್ಪ ಅಂತಂದ್ರೆ ಈ ಸಿಸ್ಟಮ್ಗಳೇನದಾವ ಇವು ನಮ್ಮ ಮುಂಗಾರಿನ ಮೇಲೆ ಬಹಳಷ್ಟು ದೊಡ್ಡ ಪರಿಣಾಮವನ್ನ ಬೀರ್ತಾವ. ಈ ಸಲ ಎಲ್ನಿನೋ ತಟಸ್ಥ ಆಗಿರ್ತದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಹಿಂಗಾಗಿ ನಮ್ಮಲ್ಲಿ ನಾವು ನೋಡಿದೀವಿ ಈಗ ಒಳ್ಳೆ ಮಳೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತ ಈ ಸಲ ಮುಂಗಾರು ಕೂಡ ಬಹಳ ಜಲ್ದಿ ಬಂದಿರುವಂತಹ ಒಂದು ಸನ್ನಿವೇಶವನ್ನ ನಾವು ನೋಡ್ತಾ ಇದ್ದೀವಿ. ಎಲ್ನಿನೋ ತಟಸ್ಥ ಆಗಿರುವಂತಹ ಒಂದು ವಿಚಾರಕ್ಕೆ ಇದು ಸಾಕ್ಷಿ ಅಂತ ಹೇಳ್ಬಹುದು. ಅದರ ಬಗ್ಗೆನೆ ಈಗ ತಜ್ಞರು ಮತ್ತೊಂದು ಮಾತನ್ನ ಹೇಳಿದ್ದಾರೆ. ಈಗ ನೋಡಿದ್ರೆ ಶಾಂತ ಮಹಾಸಾಗರದ ಸಮಭಾಜಕ ವೃತ್ತ ಪ್ರದೇಶದೊಳಗೆ ಈಗ ಎಲ್ನಿನೋ ಚಟುವಟಿಕೆ ತಟಸ್ಥ ಆಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ಈ ಮುಂಗಾರು ಅವಧಿ ಮುಗಿಯ ತನಕನೂ ಹಿಂಗೆ ತಟಸ್ಥವಾಗಿ ಇರ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹಿಂಗಾಗಿ ನಮಗ ಯಾವುದೇ ಚಿಂತೆ ಬೇಡ. ಯಾವಾಗ ಅದು ತಟಸ್ಥ ಇರ್ತದ, ಯಾವಾಗ ಅದು ಕ್ರಿಯಾಶೀಲ ಇರುವುದಿಲ್ಲ, ಅಂತಹ ಸಂದರ್ಭದೊಳಗೆ ನಮಗೆ ಒಳ್ಳೆ ಮಳೆಗಾಲ ಇರ್ತದ ಅನ್ನುವಂತಹ ಮಾತು ಇದ್ದೇ ಅದ, ತಮಗೂ ಗೊತ್ತಿರುವಂತದ್ದು. ಇನ್ನ ಹಿಂದೂ ಮಹಾಸಾಗರದೊಳಗೆ ಏನು ಉಷ್ಣತೆ ಏರುಪೇರುಗಳಾಗ್ತಾ ಇರ್ತವ ಅದನ್ನ ದ್ವಿಧ್ರುವಿ ಅಂತ ಹೇಳಿ ಕರೀತಾ ಇದ್ದಾರೆ. ಇಂಡಿಯನ್ ಓಷನ್ ಡೈಪೋಲ್ ಅಂತ ಹೇಳಿ ಅದನ್ನ ಕರೀತಾರೆ ಇಂಗ್ಲಿಷ್ನೊಳಗೆ. ಉಷ್ಣತೆ ಏರುಪೇರುಗಳಿಂದ ಏನು ವಾತಾವರಣದ ಮೇಲೆ ಆಗುವಂತಹ ಪರಿಣಾಮಗಳು ಈ ಸಲ ಸದ್ಯಕ್ಕೆ ತಟಸ್ಥ ಆಗಿವೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಉಷ್ಣತೆ ಏರುಪೇರುಗಳು ಏನು ಹೆಚ್ಚು ಕಡಿಮೆ ಮಾಡುವುದಿಲ್ಲ, ನಮ್ಮ ಮುಂಗಾರಿನ ಮೇಲೆ ಇದರ ಪ್ರಭಾವ ಬಹುತೇಕ ಕಡಿಮೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹಿಂಗಾಗಿ ಇದು ಕೂಡ ನಮಗ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ಹೇಳಬಹುದು. ಅಂದ್ರೆ ವಾತಾವರಣದ ಬೇರೆ ಬೇರೆ ವ್ಯವಸ್ಥೆಗಳು ನಮ್ಮ ಮುಂಗಾರಿನ ಮೇಲೆ ಸಾಕಷ್ಟು ಪರಿಣಾಮಗಳನ್ನ ಬೀರ್ತವ. ಅದಕ್ಕೆ ಈ ವ್ಯವಸ್ಥೆಗಳು ನಮಗ ಪೂರಕವಾಗಿ ಇರುವಂತಹ ವಿಚಾರವನ್ನ ನಾವೀಗ ನೋಡ್ತಾ ಇದ್ದೀವಿ. ಆದ್ಮೇಲೆ ಈ ಸಲ ಮಳೆಗಾಲ ಜಲ್ದಿ ಶುರುವಾಗಿದ್ದರಿಂದ ಅನೇಕರು ತಾವು ಜಲ್ದಿನೆ ಬಿತ್ತನೆ ಮಾಡಿರಬಹುದು. ಯಾರ್ಯಾರು ತಾವು ಜಲ್ದಿ ಬಿತ್ತನೆ ಮಾಡಿರಿ, ಇದರ ಲಾಭವನ್ನ ತಾವು ಪಡ್ಕೊಳ್ಬಹುದು ಅನ್ನುವಂತಹ ಒಂದು ವಿಚಾರದ. ಯಾಕಪ್ಪ ಅಂತಂದ್ರೆ ಯಾವಾಗ ಯಾವಾಗ ನಾವು ಜಲ್ದಿ ಬಿತ್ತನೆ ಮಾಡ್ತೀವಿ ಆ ಸಮಯದೊಳಗೆ ನಮಗ ಒಳ್ಳೆ ಅನುಕೂಲಗಳು ಆಗ್ತಾವ. ಈ ಸಲ ಮಳೆ ಕೂಡ ಜಲ್ದಿ ಬಂದಿದ್ರಿಂದ ಜಲ್ದಿ ಬಿತ್ತನೆ ಆಯ್ತು ಅಂತಂದ್ರ ಅನೇಕ ರೋಗ ಕೀಟಗಳ ಬಾಧೆ ಏನಿರ್ತೈತಲ್ಲ ಅದು ಬಹುತೇಕ ಅದರಿಂದ ನಾವು ಮುಕ್ತರಾಗ್ತೀವಿ ಅನ್ನುವಂತಹ ಮಾತನ್ನ ತಾವು ಯಾವತ್ತೂ ನೆನಪಿಟ್ಟುಕೊಳ್ಬೇಕು. ಹೇಳ್ತಿರ್ತಾರೆ ನಮ್ಮ ಹಿರಿಯರು ಜಲ್ದಿ ಬಿತ್ತನೆ ಮಾಡಬೇಕು ಅಂತ ಹೇಳಿ. ಅದು ವಿಜ್ಞಾನದೊಳಗೂ ಸಹಿತ ಅದನ್ನೇ ಮಾತು ಹೇಳ್ತಾ ಇರ್ತಾರೆ. ಕೃಷಿ ವಿಜ್ಞಾನ ಕಲಿಯುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಇದೇ ಪಾಠವನ್ನ ಮಾಡ್ತಾ ಇರ್ತಾರೆ. ನಾವು ಜಲ್ದಿ ಬಿತ್ತನೆ ಮಾಡಬೇಕು, ಮತ್ತ ಜಲ್ದಿ ಬಿತ್ತನೆ ಮಾಡೋದ್ರಿಂದ ನಾವು ಅನೇಕ ಅಪಾಯಗಳನ್ನ ಆರಾಮಾಗಿ ಎದುರಿಸಬಹುದು ಅನ್ನುವಂಥದ್ದು. ಯಾರ್ಯಾರಿಗೇನು ಬಿತ್ತನೆ ಮಾಡೋದಕ್ಕೆ ಆಗಿಲ್ಲ ಆದಷ್ಟು ಜಲ್ದಿ ತಾವು ಬಿತ್ತನೆ ಮಾಡಿಕೊಂಡು ಮಳೆಗಾಗಿ ಕಾಯೋದ್ರೊಳಗ ಅಡ್ಡಿ ಇಲ್ಲ ಅನ್ನುವಂತಹ ಮಾತನ್ನ ಹೇಳಬಹುದು. ಯಾಕಂತಂದ್ರ ಮುಂಗಾರು ಮುಂದಿನ ದಿನಗಳಲ್ಲಿ ಚುರುಕಾಗುವಂತಹ ಸಾಧ್ಯತೆಗಳು ಕೂಡ ಅದಾವ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇದರ ಒಂದು ಲಾಭವನ್ನ ನಾವೆಲ್ಲರೂ ಪಡ್ಕೊಳ್ಬಹುದು. ಆಮೇಲೆ ಬೆಳೆ ಯೋಜನೆ ಕೂಡ ನಾವು ಮಾಡಿಕೊಳ್ಳುವುದಕ್ಕೆ ಅನುಕೂಲ ಕಲ್ಪಿಸಿರುವಂತಹ ಒಂದು ಹಂಗಾಮು ಇದು ಅಂತ ಹೇಳಬಹುದು. ನಾವು ಯಾವ ಬೆಳೆಗಳನ್ನ ಬೆಳೆಯಬಹುದು, ಅಲ್ಪಾವಧಿ ಬೆಳೆ ಇರಬಹುದು, ದೀರ್ಘಾವಧಿ ಬೆಳೆ ಇರಬಹುದು, ಯಾವ ರೀತಿ ಕಾಂಬಿನೇಷನ್ ಮಾಡಿ ನಾವು ನಮ್ಮ ಬೆಳೆ ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರಗಳನ್ನ ನಾವು ತಜ್ಞರ ಜೊತೆಗೆ ಯಾವತ್ತೂ ಸಂಪರ್ಕದೊಳಗಿದ್ದು ಅವರ ಮಾರ್ಗದರ್ಶನದಂಗ ನಾವು ಕೃಷಿ ಮಾಡುವುದಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಈಗಿನ ಏನು ವಾತಾವರಣದೊಳಗೆ ಬದಲಾವಣೆಗಳು ಆಗ್ತಾ ಇದ್ದಾವ, ಇಂತಹ ಬದಲಾವಣೆಗಳಿಗೆ ನಮ್ಮ ಬೆಳೆ ಪದ್ಧತಿಗಳನ್ನ, ಕೃಷಿ ಪದ್ಧತಿಗಳನ್ನ ನಾವು ಯಾವತ್ತೂ ಚಲನಶೀಲ ಇಟ್ಟುಕೊಳ್ಬೇಕು, ಅದನ್ನ ಯಾವತ್ತು ನಾವು ಬದಲಾವಣೆ ಮಾಡುವಂತಹ ವ್ಯವಸ್ಥೆ ಒಳಗೆ ನಾವು ಇದ್ದೀವಿ ಅಂತಂದ್ರೆ ನಾವು ಸಮರ್ಥವಾಗಿ ವಾತಾವರಣವನ್ನ ಎದುರಿಸಬಹುದು. ಅದಕ್ಕೆ ಈ ವಿಚಾರದೊಳಗೆ ತಾವು ವೈಜ್ಞಾನಿಕವಾಗಿ ತಿಳುವಳಿಕೆ ಮೂಡಿಸಿಕೊಂಡು ಒಂದೇ ಬೆಳೆಯ ಮೇಲೆ ನಾವು ಅವಲಂಬನೆ ಆಗುವುದನ್ನ ನಿಲ್ಲಿಸಬೇಕು. ಸಾಧ್ಯ ಆದಷ್ಟು ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವುದರಿಂದ ನಮಗೆ ಅನೇಕ ಲಾಭಗಳಾದವು. ಒಂದು ಬೆಳೆ ಕೈ ಕೊಟ್ಟರೆ ಇನ್ನೊಂದು ಬೆಳೆ ನಮಗೆ ಬಂದಿರ್ತದ. ಒಂದು ಬೆಳೆಯ ಮೇಲೆ ಏನಾದರೂ ರೋಗ ಕಾಣಿಸಿಕೊಳ್ತು, ಕೀಟ ಕಾಣಿಸಿಕೊಳ್ತು ಅಂತಂದ್ರೆ ಇನ್ನೊಂದು ಬೆಳೆ ಆರೋಗ್ಯಪೂರ್ಣವಾಗಿ ಬೆಳೆಯಬಹುದು, ಅದರಿಂದ ನಾವು ಆದಾಯವನ್ನು ಕೂಡ ಪಡಿಬಹುದು. ಆಮೇಲೆ ಬೇರೆ ಬೇರೆ ಬೆಳೆಗಳು ಬೇರೆ ಬೇರೆ ಸಮಯಕ್ಕೆ ಕಟಾವಿಗೆ ಬರುವುದರಿಂದ ನಾವು ಮಾರುಕಟ್ಟೆಗೆ ಯಾವತ್ತು ಹತ್ತಿರವಾಗಿರಬಹುದು, ಮತ್ತೆ ನಮಗೆ ಆದಾಯ ಒಂದು ನಿರಂತರವಾಗಿ ಇರುವಂತಹ ಒಂದು ವ್ಯವಸ್ಥೆಯನ್ನ ಕೂಡ ನಾವು ಮಾಡಿಕೊಳ್ಬಹುದು. ನಾವು ಬೆಳೆಯುವಂತಹ ಕ್ಷೇತ್ರ ಬೆಳೆಗಳೇನದಾವ, ಇವು ವಾತಾವರಣದ ಏರುಪೇರುಗಳಿಗೆ ಬಹಳ ಜಲ್ದಿ ನಲುಗಿ ಹೋಗುವಂತವು. ಹೆಚ್ಚಿಗೆ ಮಳೆ ಆಯಿತು ಅಂತಂದ್ರೆ ಅದು ಕೂಡ ಚಿಂತೆ, ಮಳೆ ಆಗಲಿಲ್ಲ ಅಂದ್ರೂ ಕೂಡ ಚಿಂತೆ ಒಡ್ಡುವಂತಹ ಒಂದು ಬೆಳೆಗಳಿವೆ. ಅದಕ್ಕೆ ಇದರ ಜೊತೆಗೆ ನಾವು ಗಿಡಮರಗಳನ್ನ ಬೆಳೆಸಬೇಕು. ಹಣ್ಣಿನ ಮರ ಇರಬಹುದು, ಟಿಂಬರ್ ಮರ ಇರಬಹುದು, ಔಷಧೀಯ ಮರಗಳು ಇರಬಹುದು, ಹಿಂಗ ಬೇರೆ ಬೇರೆ ಗಿಡ ಮರಗಳನ್ನ ನಾವು ಬೆಳೆಗಳ ಜೊತೆಗೆ ಬೆಳೆಯೋದ್ರಿಂದ ಅದರಿಂದ ಆದಾಯ ಕೂಡ ಪಡಿಬಹುದು. ಸಮರ್ಥವಾಗಿ ನಾವು ರೋಗ ಕೀಟಗಳ ನಿರ್ವಹಣೆ ಮಾಡಬಹುದು. ನಮ್ಮ ಹೊಲವನ್ನ ನೈಸರ್ಗಿಕವಾಗಿ ಕಾಯ್ದಿಟ್ಟುಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಸೆಕ್ಯೂರಿಟಿ ಗಾರ್ಡ್ ಟೈಪ್ ಅವು ಕೆಲಸ ಮಾಡ್ತಾವ. ಅಂತ ಗಿಡ ಮರಗಳನ್ನ ನಾವು ಬೆಳೆಸೋದ್ರಿಂದ ಸುರಕ್ಷಿತವಾಗಿ ಇರಬಹುದು. ಅದರ ಜೊತೆಗೆ ನಮಗೆ ಯಾವಾಗ ಬೇಕು ಅವಾಗ ಆದಾಯ ಪಡ್ಕೊಳ್ಳುವಂತಹದ್ದು. ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಅಂತೂ ಹೇಳೋದು ಬೇಡ. ಎಲ್ಲಿ ಗಿಡ ಮರಗಳು ಹೆಚ್ಚಿರ್ತಾವ ಅಲ್ಲಿ ಯಾವತ್ತೂ ತಂಪು ನೆಲೆಸಿರ್ತದ. ನೆಲದೊಳಗೆ ನೀರಿರ್ತಾವ ಆಮೇಲೆ ವಾತಾವರಣದೊಳಗೂ ಕೂಡ ಹಸಿ ಇರ್ತದ. ಹಿಂಗಾಗಿ ನಮ್ಮ ಫೀಲ್ಡ್ ಕ್ರಾಪ್ಸ್ ಬೆಳೆಗಳ ಮೇಲೆ ಬಹಳಷ್ಟು ಒಳ್ಳೆಯ ಪರಿಣಾಮಗಳನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ಪೋಷಕಾಂಶಗಳ ಲಭ್ಯತೆ ಕೂಡ, ಎಲ್ಲಿ ಹಸಿ ಇರ್ತದ ಅಲ್ಲಿ ಪೋಷಕಾಂಶಗಳ ಲಭ್ಯತೆ ಕೂಡ ಹೆಚ್ಚಿರ್ತದ. ಅದಕ್ಕೆ ಎಲ್ಲ ಮಿಶ್ರಣ ಮಾಡಿ ನಾವು ಬೆಳೆಯುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಬರೇ ಬೆಳೆಗಳಷ್ಟೇ ಅಲ್ಲ, ಇತರ ಉಪಕಸಗಳನ್ನು ಕೂಡ ನಾವು ನಮ್ಮ ಕೃಷಿ ಒಳಗೆ ಅಳವಡಿಸಿಕೊಂಡ್ರೆ ಒಂದಕ್ಕೊಂದು ಪೂರಕವಾಗಿ ಅದರಿಂದ ನಾವು ಹೆಚ್ಚಿನ ಆದಾಯ ಪಡೆಯುವುದಷ್ಟೇ ಅಲ್ಲ, ನಮ್ಮ ಕೃಷಿ ಒಂದು ಸುಸ್ಥಿರವಾದಂತಹ ಒಂದು ಆದಾಯ ನೀಡುವುದಕ್ಕೆ ನಮಗೆ ಅನುಕೂಲ ಆಗ್ತದೆ. ಆಮೇಲೆ ನಮ್ಮ ಏನು ಪರಿಸರದ ವ್ಯವಸ್ಥೆ ಏನಿರ್ತದೆ, ನಮ್ಮ ಹೊಲದೊಳಗಿನ ಪರಿಸರ ವ್ಯವಸ್ಥೆ ಏನಿರ್ತದ ಅದು ಸುಸ್ಥಿರವಾಗಿ ಇರುತ್ತದೆ. ಮತ್ತು ನಾವು ಇಂಥ ಒಂದು ವ್ಯವಸ್ಥೆಯನ್ನ ರೂಪಿಸುವುದರಿಂದ ವಾತಾವರಣದ ಏರುಪೇರುಗಳಿಗೆ ಸಮರ್ಥವಾಗಿ ಉತ್ತರ ಕೊಡಬಹುದು. ಅದಕ್ಕೆ ಈ ನಿಟ್ಟಿನೊಳಗೆ ತಾವು ವಿಚಾರ ಮಾಡಿ ಸಾಧ್ಯ ಆದಷ್ಟು ಏಕ ಬೆಳೆ ಪದ್ಧತಿಯನ್ನ ಬಿಟ್ಟು ಮಿಶ್ರ ಬೆಳೆ ಪದ್ಧತಿಗಳನ್ನ ಬೇರೆ ಬೇರೆ ಬೆಳೆ ಪದ್ಧತಿಗಳನ್ನ ನಾವು ಅನುಸರಿಸಿದರೆ ನಮಗೆ ಅದರಿಂದ ಲಾಭ ಆಗ್ತದ, ಹೊರತಾಗಿ ಅದರಿಂದ ನಮಗೆ ಅನೇಕ ಅನುಕೂಲಗಳು ಒದಗಿ ಬರ್ತವ. ಆತ್ಮೀಯರೇ, ಮೃಗಶಿರ ಮಳೆಯ ಅವಧಿ ಈಗ ನಡೆದದ. ಇದರ ಅವಧಿ June 22 ತನಕ ಇರ್ತದ. ಈ ಸಲ ಮೃಗಶಿರ ನಕ್ಷತ್ರ ಮಧ್ಯಮ ಪ್ರಮಾಣದ ಮಳೆಯನ್ನ ತರ್ತದ ಅನ್ನುವಂತಹ ಮಾತಿತ್ತು. ನೈರುತ್ಯ ಮುಂಗಾರು ಈ ಸಮಯದೊಳಗೆ ಚುರುಕಾಗ್ತದ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಪಶ್ಚಿಮ ಕರಾವಳಿ ಒಳಗೆ ಭರ್ಜರಿ ಮಳೆ ಆಗ್ತದ ಅನ್ನುವಂತಹ ಮಾತು ಕೂಡ ಇತ್ತು. ಉತ್ತರ ಒಳನಾಡಿನೊಳಗೆ ಮೋಡ ಕವಿದಂತಹ ವಾತಾವರಣ ಹೆಚ್ಚಿಗೆ ಇರ್ತದ ಅನ್ನುವಂತಹ ಸೂಚನೆಗಳು ಕೂಡ ಇದ್ದು, ಒಂದು ಮತ್ತ ಎರಡನೇ ಚರಣಗಳಲ್ಲಿ ಸಾಮಾನ್ಯ ಮಳೆ, ಮೂರು ಮತ್ತ ನಾಲ್ಕನೇ ಚರಣಗಳಲ್ಲಿ ಕುಂಭದ್ರೋಣ ಮಳೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಾವು ಈ ಕುಂಭದ್ರೋಣ ಮಳೆಯ ನಿರೀಕ್ಷೆ ಮಾಡಬಹುದು. ಈಗ ನೋಡ್ರಿ, ಮಧ್ಯಮ ಪ್ರಮಾಣದ ಮಳೆಯನ್ನ ನಿರೀಕ್ಷೆ ಮಾಡಬಹುದು ಅಂದಿದ್ರು, ಅದೇ ರೀತಿಯಾಗಿ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಮಳೆಯನ್ನೇ ನಾವು ಈ ಸಮಯದೊಳಗೆ ನೋಡಿದೀವಿ. ನೈರುತ್ಯ ಮುಂಗಾರು ಚುರುಕಾಗಿರ್ತದೆ ಅನ್ನುವಂತಹ ಮಾತಿತ್ತು, ಅದು ಅಗದಿ ಕರೆಕ್ಟ್ ಆಗಿದೆ ಅನ್ನುವಂತಹ ಮಾತನ್ನ ನಾವು ಗಮನಿಸಬೇಕು. ಪಶ್ಚಿಮ ಕರಾವಳಿ ಒಳಗೆ ಭರ್ಜರಿ ಮಳೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಪಶ್ಚಿಮ ಕರಾವಳಿ ಇರಬಹುದು, ಅದರ ನಂತರ ಅದಕ್ಕೆ ಹತ್ತಿಕೊಂಡಂಗೆ ಪಶ್ಚಿಮ ಘಟ್ಟಗಳಿರಬಹುದು, ದಕ್ಷಿಣ ಕರ್ನಾಟಕ ಇರಬಹುದು, ಎಲ್ಲಾ ಕಡೆ ಅದ್ಭುತವಾದಂತಹ ಒಂದು ಮಳೆ ಈ ಅವಧಿ ಒಳಗೆ ಆಗಿರುವಂತಹದ್ದು. ಇನ್ನೂ ಕೆಲವು ದಿನಗಳವರೆಗೆ ಇಂತಹ ಮಳೆ ನೋಡುದಕ್ಕೆ ಸಿಗುತ್ತದೆ ಅನ್ನುವಂತಹ ಮಾತು ಕೂಡ ಅದ. ಹಿಂಗಾಗಿ ಮೃಗಶಿರ ನಮಗ ಈ ಸಲ ನಿರಾಶೆ ಮಾಡಿಲ್ಲ. ನಮ್ಮ ಭಾಗದೊಳಗೆ ಕೆಲವು ಕಡೆ ಆಗಿಲ್ಲ ಆ ಮತ್ ಬೇರೆ, ಆದ್ರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಮೃಗಶಿರ ಮಳೆ ಈ ಸಲ ನಮಗ ಅದ್ಭುತವಾದಂತಹ ಒಂದು ಮಳೆಗಾಲವನ್ನ ತಂದದ. ಈಗೆಲ್ಲ ನದಿಗಳು ತುಂಬಿ ಹರಿತಾ ಇರೋದನ್ನ ಕೂಡ ನಾವು ಈ ಸಮಯದೊಳಗೆ ನೋಡ್ತಾ ಇದ್ದೀವಿ. ಈ ಸಲ ನದಿಗಳು ಬಹಳ ಜಲ್ದಿನೇ ತುಂಬಿ ಹರಿತಾ ಇದ್ದಾವ. ನದಿಗಳು ಉಕ್ಕಿ ಹರಿಯೋದಕ್ಕೆ ಇನ್ನೂ ಸಮಯ ಇತ್ತು. ನಾವು ಹಿಂದಿನ ವರ್ಷಗಳನ್ನ ನೋಡಿದ್ರೆ ಜುಲೈ ಕೊನೆಯ ಅವಧಿ ಆಗಸ್ಟ್ ಸಮಯದೊಳಗೆ ನದಿಗಳಲ್ಲಿ ಪ್ರವಾಹ ಬರ್ತಾ ಇತ್ತು. ಆದ್ರೆ ಈ ಸಲ ಅಂತೂ ಬಹಳ ಜಲ್ದಿನೇ ಬಂದದ ಅಂತ ಹೇಳಿ ಹೇಳಬಹುದು. ಅದಕ್ಕೆ ನಾವು ಮೃಗಶಿರ ಮಳೆ ಈ ಸಲ ಒಳ್ಳೆ ಮಳೆಯನ್ನ ತಂದದ. ಅದು 27ನೇ ತಾರೀಕಿಗೆ ಹೋಗ್ತಾ ಇದೆ. ಇನ್ನು ಉಳಿದಂತಹ ದಿನಗಳು ಅಂತಂದ್ರೆ ಜೂನ್ 18, 19, 21 ಈ ದಿನಗಳಂದು ಮೃಗಶಿರ ಮಳೆ ಒಳ್ಳೆಯ ವೃಷ್ಟಿಯನ್ನು ತರಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನ ನಾವು ಮಾಡಬಹುದು. ಇನ್ನು ಮುಂದಿನ ಮಳೆ 27ನೇ ತಾರೀಕಿಗೆ ಆರಿದ್ರಾ ಮಳೆಯ ಪ್ರವೇಶ ಆಗ್ತಾ ಇದೆ. ಅದರ ಅವಧಿ ಜುಲೈ 6 ತನಕ ಇರ್ತದೆ. ಈ ಸಲ ಆರಿದ್ರಾ ಮಳೆ ಅಲ್ಪ ವೃಷ್ಟಿಯನ್ನ ತರುತ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಮುಂಗಾರು ಈ ಅವಧಿಯೊಳಗೆ ಚುರುಕಾಗಿರ್ತದೆ. ಕೆಲವು ಕಡೆಗಳಲ್ಲಿ ಕುಂಭದ್ರೋಣ ಮಳೆ ಆಗ್ತದ ಅನ್ನುವಂತಹ ಮಾತು ಕೂಡ ಅದ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಸಾಧಾರಣದಿಂದ ಜೋರಾದಂತಹ ಮಳೆ ಆಗ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ವಾಯವ್ಯ ಕರ್ನಾಟಕದೊಳಗೆ ಉತ್ತಮವಾದಂತಹ ಒಂದು ಮಳೆಯನ್ನ ನಾವು ಆರಿದ್ರಾ ಅವಧಿಯೊಳಗೆ ಪಡಿಬಹುದು ಅನ್ನುವಂತಹ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ದಿನಾಂಕಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಜೂನ್ 23, 24, 26, 27, 29, 30, ಜುಲೈ 1, 3, 4 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ಪಡೆಯಬಹುದು ಅಂತ ಹೇಳ್ತಾ ಇದ್ದಾರೆ. ಈ ದಿನಾಂಕಗಳನ್ನ ನಾವು ಇನ್ನೊಮ್ಮೆ ಕೇಳೋಣ, ಇನ್ನೊಮ್ಮೆ ನೋಡೋಣ. ಜೂನ್ 23, 24, 26, 27, 29, 30, ಜುಲೈ 1, 3, 4 ಈ ದಿನಗಳಂದು ಆರಿದ್ರ ಒಳ್ಳೆಯ ಮಳೆಯನ್ನ ತರಬಹುದು ಅನ್ನುವಂತಹ ಸಂಭವನೀಯತೆ ಇದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೆ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಜೂನ್ 18ರಿಂದ ಬರುವ ಮಂಗಳವಾರ ಜೂನ್ 24ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬರುವ ವಾರ ಮಳೆಯ ವಾತಾವರಣ ಇರ್ತದ. ಮಳೆಯ ವಾತಾವರಣ ಅಂತಂದ್ರೆ ಮಳೆ ಬಹಳ ಆಗ್ತದ ಅನ್ನುವಂತಹ ಒಂದು ವಿಚಾರ ಇಲ್ಲ. ಇಲ್ಲಿ ಗಮನಿಸಬೇಕಾದದ್ದು ಏನಪ್ಪ ಅಂತಂದ್ರೆ ಮಳೆಯ ಸನ್ನಿವೇಶಗಳು ಇರ್ತವ, ಮೋಡ ಕವಿದಂತಹ ವಾತಾವರಣ ಇರ್ತದ, ಮೋಡ ಮುಸುಕಿದ ವಾತಾವರಣ ಇರ್ತದ, ಬಿಸಿಲು ಮೋಡಗಳ ಕಣ್ಣಾಮುಚ್ಚಾಲೆ ಇರ್ತದ, ಎಲ್ಲೋ ಕೆಲವು ಕಡೆ ಗುಡುಗು ಮಿಂಚುಗಳು ಆಗಬಹುದು. ಆದರೆ ಮಳೆಯ ಪ್ರಮಾಣದ ಬಗ್ಗೆ ಇಲ್ಲಿ ನಾವು ವಿಶೇಷವಾಗಿ ಗಮನ ಹರಿಸಬೇಕು. ಮಳೆಯ ಪ್ರಮಾಣ ಬಹಳಷ್ಟು ಕಡಿಮೆ ಅದ. ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಅಲ್ಲಲ್ಲಿ ಮಳೆಯಾಗುವಂತಹ ಸಂಭವನೀಯತೆ ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಈ ತರ ಅತಿ ಹಗುರದಿಂದ ಹಗುರವಾಗಿ ಮಳೆ ಆಗಬಹುದು. ಎಲ್ಲೋ ಒಂದೆರಡು ಕಡೆ ಸಾಧಾರಣ ಮಳೆ ಆಗಬಹುದು. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 19ನೇ ತಾರೀಕು ಅಲ್ಲದೆ ಶನಿವಾರ 21ನೇ ತಾರೀಕು 75, ಶುಕ್ರವಾರ 20ನೇ ತಾರೀಕು 80, ರವಿವಾರ 27ನೇ ತಾರೀಕು 65, ಸೋಮವಾರ 23 ಮತ್ತು ಮಂಗಳವಾರ 24 ಎರಡು ದಿವಸ ಶೇಕಡ 85% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗೆ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 55%, ಗುರುವಾರ 19ನೇ ತಾರೀಕು 75, ಶುಕ್ರವಾರ 20ನೇ ತಾರೀಕು 80, ಶನಿವಾರ 21ನೇ ತಾರೀಕು 70, ರವಿವಾರ 27ನೇ ತಾರೀಕು 60, ಸೋಮವಾರ 23ನೇ ತಾರೀಕು 85 ಮತ್ತು ಮಂಗಳವಾರ 24ನೇ ತಾರೀಕು ಶೇಕಡ 90%. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 35%, ಗುರುವಾರ 19ನೇ ತಾರೀಕು 50, ಶುಕ್ರವಾರ 20, ಶನಿವಾರ 21 ಈ ಎರಡು ದಿವಸ 75, ರವಿವಾರ 27ನೇ ತಾರೀಕು 70, ಸೋಮವಾರ 23, ಮಂಗಳವಾರ 24 ಈ ಎರಡು ದಿವಸ ಶೇಕಡ 85%. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 19ನೇ ತಾರೀಕು 75, ಶುಕ್ರವಾರ 20, ಶನಿವಾರ 21, ಈ ಎರಡು ದಿವಸ 85, ರವಿವಾರ 22 ತಾರೀಕು 80, ಸೋಮವಾರ 23 ಮತ್ತು ಮಂಗಳವಾರ 24, ಈ ಎರಡು ದಿವಸ ಶೇಕಡ 90%. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 18, ಗುರುವಾರ 19, ಈ ಎರಡು ದಿವಸ ಶೇಕಡ 55, ಶುಕ್ರವಾರ 20 ತಾರೀಕು ಅಲ್ಲದೆ ಶನಿವಾರ 21 ತಾರೀಕು 75, ರವಿವಾರ 22 ತಾರೀಕು 80, ಸೋಮವಾರ 23 ಮತ್ತು ಮಂಗಳವಾರ 24, ಈ ಎರಡು ದಿವಸ ಶೇಕಡ 90%. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 45%, ಗುರುವಾರ 19 ತಾರೀಕು 65, ಶುಕ್ರವಾರ 20, ಶನಿವಾರ 21, ಈ ಎರಡು ದಿವಸ 80, ರವಿವಾರ 22 ತಾರೀಕು 75, ಸೋಮವಾರ 23, ಮಂಗಳವಾರ 24, ಈ ಎರಡು ದಿವಸ ಶೇಕಡ 90%. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 40%, ಗುರುವಾರ 19 ತಾರೀಕು 30, ಶುಕ್ರವಾರ 20 ತಾರೀಕು 60, ಶನಿವಾರ 21 ತಾರೀಕು 70, ರವಿವಾರ 27 ತಾರೀಕು 75, ಸೋಮವಾರ 23, ಮಂಗಳವಾರ 24, ಈ ಎರಡು ದಿವಸ ಶೇಕಡ 85%. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 19 ತಾರೀಕು 75, ಶುಕ್ರವಾರ 20 ತಾರೀಕು 85, ಶನಿವಾರ 21, ಸೋಮವಾರ 23, ಮಂಗಳವಾರ 24, ಈ ಮೂರು ದಿವಸ 90, ರವಿವಾರ 27 ತಾರೀಕು ಶೇಕಡ 80%. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 19, ಶನಿವಾರ 21, ಈ ಎರಡು ದಿವಸ 75, ಶುಕ್ರವಾರ 20 ತಾರೀಕು 80. ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 19 ತಾರೀಕು ಅಲ್ಲದೆ ಶನಿವಾರ 21 ತಾರೀಕು 75, ಶುಕ್ರವಾರ 20 ತಾರೀಕು 80, ರವಿವಾರ 22 ತಾರೀಕು 70, ಸೋಮವಾರ 23 ಮತ್ತು ಮಂಗಳವಾರ 24, ಈ ಎರಡು ದಿವಸ ಶೇಕಡ 90%. ಇನ್ನು ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 18 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 50%, ಗುರುವಾರ 19 ತಾರೀಕು 70, ಶುಕ್ರವಾರ 20 ಮತ್ತು ಸೋಮವಾರ 23, ಈ ಎರಡು ದಿವಸ 80, ಶನಿವಾರ 21 ತಾರೀಕು 75, ರವಿವಾರ 22 ತಾರೀಕು 60 ಮತ್ತು ಮಂಗಳವಾರ 24 ತಾರೀಕು ಶೇಕಡ 90% ಅನ್ನುವಂತಹ ಸೂಚನೆ ಅದ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ನೋಡಿದ್ವಿ. ಗಮನಿಸಬೇಕು ಆತ್ಮೀಯರೇ, ಈ ವಾರ ಮಳೆಯ ವಾತಾವರಣ ಇರ್ತದ, ಆದ್ರೆ ಹೇಳ್ಕೊಳ್ಳುವಂಗ ಮಳೆ ಇಲ್ಲ, ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ಅಂದ್ರೆ ಇದರ ಅರ್ಥ ಎಲ್ಲಾ ಕಡೆ ಮಳೆ ಇಲ್ಲ, ಶೇಕಡ 50% ಕ್ಷೇತ್ರದೊಳಗ ಮಳೆ ಆಗಬಹುದು. ಯಾರ್ಯಾರು ಬಿತ್ತನೆ ಮಾಡಿರಿ ಈಗಾಗಲೇ ಮೊಳಕೆ ಬಂದ, ಅವರಿಗಂತೂ ಬಹಳ ಅನುಕೂಲ ಆಗುವಂತಹ ಒಂದು ಸನ್ನಿವೇಶ ಅದ. ಮತ್ತ ಬಿತ್ತನೆ ಮಾಡುವವರಿಗೂ ಕೂಡ ಅನುಕೂಲ ಆಗುವಂತಹ ಒಂದು ಸನ್ನಿವೇಶ ಅದ. ಯಾರ್ಯಾರು ಬಿತ್ತನೆ ಮಾಡಬೇಕು ಅಂತೀರಿ, ತಾವು ಟೈಮ್ ತಗೊಂಡು ವಾತಾವರಣ ನೋಡಿಕೊಂಡು ಬಿತ್ತನೆ ಮಾಡಿದ್ರ ಅಡ್ಡಿ ಇಲ್ಲ. ಯಾಕಪ್ಪ ಅಂತಂದ್ರೆ ಈ ವಾರ ಪೂರ್ತಿ ಇದೇ ತರ ವಾತಾವರಣದ, ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳಿಲ್ಲ, ಬಹಳ ಪ್ರಮಾಣದೊಳಗ ಮಳೆ ನೀರು ಹರಿಯುವುದಿಲ್ಲ, ತುಂತುರು ಮಳೆ ಬರುವಂತಹ ಸಾಧ್ಯತೆಗಳು, ಅತಿ ಹಗುರದಿಂದ ಹಗುರ ಅನ್ನುವಂತಹದ್ದೇನು ಶಬ್ದ ಅದ, ಇದರಿಂದನೇ ನೀವು ಅರ್ಥ ಮಾಡಿಕೊಳ್ಬೇಕು ಬಹಳ ಮಳೆ ಆಗಂಗಿಲ್ಲ ಅಂತೇಳಿ. ಆದರೂ ಕೂಡ ನಿಮಗ ಬೆಳೆಗಳಿಗೆ ಮೊಳಕೆಗಳಿಗೆ ಎಷ್ಟು ಮಳೆ ಬೇಕೋ ಅಷ್ಟು ಮಳೆ ಆಗುವಂತಹ ಸಾಧ್ಯತೆಗಳು, ಅದರ ಜೊತೆಗೆ ಬಿತ್ತನೆಗೂ ಕೂಡ ಅನುಕೂಲ ಆಗುವಷ್ಟು ಮಳೆ ಆಗಬಹುದು. ಮಳೆಗಳ ಜೊತೆಗೆ ಕೆಲವೊಮ್ಮೆ ಗುಡುಗು ಮಿಂಚುಗಳು ಅಲ್ಲಲ್ಲಿ ಕಾಣಿಸಿಕೊಳ್ಬಹುದು. ಇದರೊಳಗೆ ಏನಾದರೂ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ, ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಮತ್ತೆ ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನು ಸ್ಥಾಪನೆ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಳೋದ್ರ ಕಡೆ ಗಮನ ಹರಿಸಬೇಕು, ಸ್ವಾವಲಂಬಿ ಆಗಬೇಕು. ಇನ್ನು ಅನೇಕ ಆಪ್ಗಳದಾವ, ಅವುಗಳನ್ನು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ

ಅದರ ಬಿಯಲಿ ಕುಂಕುಮದರ ಜೀವ ಅದರ ಮೇಲೆ ಕುಂಕುಮ ದರಸಿ ಭಾಗ್ಯ ಎಂಬ ಬಂಡಾರ ದರಸಿ ಭಾಗ್ಯ ಎಂಬ ಬಂಡಾರ ದರಸಿ ಗುರುಪಾದ ಸೇವೆ ಎಂದು ಗುರುಪಾದ ಸೇವೆ ಎಂದು ಕುಂಕುಮವಾ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವಾ ಹಚ್ಚಿಕೊಳ್ಳಮ್ಮ ಕುಂಕುಮವಾ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವಾ ಹಚ್ಚಿಕೊಳ್ಳಮ್ಮ ಹಾಲ ಹಣೆಯ ಮೇಲೆ ಇರಿಬ್ಯಾದ ಮಗಳೇ ಮಗಳೇ ಕುಂಕುಮವಾ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವಾ ಹಚ್ಚಿಕೊಳ್ಳಮ್ಮ ಮೇಲೆ ಅನುಭವ ತಿಳಿಯಬೇಕು ಅನುಭವ ನದಿಯಲ್ಲಿ ಅನುಭವ ತಿಳಿಯಬೇಕು ಮನದಿಂದಲೀ ಶಾಸ್ತ್ರದ ಮುನ್ನ ತಿಳಿಯನ್ನ ಅನುಭವ ನದಿಯಲ್ಲಿ ಅನುಭವ ತಿಳಿಯಬೇಕು ಮನದಿಂದಲೀ ಶಾಸ್ತ್ರದ ಮುನ್ನ ತಿಳಿಯನ್ನ ಬೆಳೆದ ಕಟ್ಟೆಯಂತ ಪಿತೃಗಿಂತ ಪುರದಳು ಬೀಳುಗು ಮಿಂದಿ ಉಳ್ವಾಡಿ ಬಿಡು ವ್ಯಸನ ಬಿಳಿ ದುರ್ವ್ಯಸನ ಸತ್ಯ ಬೆಳೆದ ಕಟ್ಟೆಯಂತ ಪಿತೃಗಿಂತ ಪುರದಳು ಬೀಳುಗು ಮಿಂದಿ ಉಳ್ವಾಡಿ ಬಿಡಿಯಸನ ಬಿಳಿ ದುರ್ವ್ಯಸನ ಹೋಗುತ್ತೇನೆ ಒಯ್ಯಲಿಲ್ಲ ಬರುತ್ತೇನೆ ತರಲಿಲ್ಲ ಹೋಗುತ್ತೇನೆ ಒಯ್ಯಲಿಲ್ಲ ಬರಿ ತೆರಿ ತರಲಿಲ್ಲ ಒಳಬಾದಿಗೆ ಹಣೆ ಹಣೆ ಒಳಕೊಂಡಿ ಸುಳ್ಳೇ ಪಡ್ಕೊಂಡಿ ಹೋಗುತ್ತೇನೆ ಒಯ್ಯಲಿಲ್ಲ ಬರಿ ತೆರೆ ತರಲಿಲ್ಲ ಒಳಬಾದಿಗೆ ಹಣೆ ಹಣೆ ಒಳಕೊಂಡಿ ಸುಳ್ಳೇ ಪಡ್ಕೊಂಡಿ ಹಾಸಿಗೆ ಹೇಸಿಕಟ್ಟಿ ಹೇಸಿಕಟ್ಟಿ ಎರವನ ಕಾಸಿಗಾಗಿ ಮನಗಚ್ಚಿಕೊಂಡಿ ಮೈಗಚ್ಚಿಕೊಂಡಿ ಹಾಸಿನ ಹೇಸಿಕಟ್ಟಿ ಹೇಸಿಕಟ್ಟಿ ಎರವನ ಕಾಸಿಗಾಗಿ ಮನಗಚ್ಚಿಕೊಂಡಿ ಮೈಗಚ್ಚಿಕೊಂಡಿ ಮನಸ್ಸಿಗೆ ಮರುಕಟ ಮಾಯದ ಕುಕ್ಕಟ ಮಲೆಯಲ್ಲಿ ಬಂದು ಸಿಕ್ಕೊಂಡಿ ಯಮದುಳಕೊಂಡಿ ಮಾಯದ ಮರುಕಟ ಮಾಯದ ಕುಕ್ಕಟ ಮಲೆಯಲ್ಲಿ ಬಂದು ಸಿಕ್ಕೊಂಡಿ ಯಮದುಳಕೊಂಡಿ ಗಡಿಗಿದ್ದ ದೀಪದಲ್ಲಿ ಇರಿಗಿತ್ತು ಒಲಿವತ್ತು ನಾಳೆಗಿದ್ದ ಬಾಳ್ಯವ ಕುಣಸಿ ಒಳಿತ್ತಿ ಕಾಲಿಗಿಟ್ಟ ದೀಪದಂತೆ ಇಲ್ಲಿ ಎತ್ತು ಒರುವತ್ತು ನಾಳೆ ಎಂತ ಬಾಳ್ಯವ ಕುಣಸಿಟ್ಟಿ ಒಳಿತ್ತಿ ಕಾಲ ಕಾತನ ಗುಡಿಯೋ ಎಂದುತ್ತರು ಒಂದಿನ ಮಣ್ಣ ಉಳಿಯೋ ಯೋಗಿ ಮಾರ್ಗದಲ್ಲಿ ಸಾಗಿ ನಡೆಯೋ ಯೋಗಿ ಮಾರ್ಗದಲ್ಲಿ ಸಾಗಿ ನಡೆಯೋ ಗುರುವರನ್ನು ಕಂಡು ಮುಕ್ತಿ ಪಡೆಯೋ ಗುರುವರನ್ನು ಕಂಡು ಮುಕ್ತಿ ಪಡೆಯೋ ಬರದಿಂದ ಬಲುವತ್ತು ತುರು ತುರು ಉರಿಯಲು ಹರಬಲ್ಲದ ಕದ ಪಾಟಿ ಬಲು ಪರಾಟಿ ಬಲವತ್ತು ಜುರು ಜುರು ಉರಿಯಲು ಹರಬಲ್ಲ ದರ್ಕದ ಕ್ವಾಟಿ ಬಲು ಪರಾಟಿ ಅನುಭವದ ಮೇಲೆ ಅನುಭವ ತಿಳಿಯಬೇಕು ಮನದಿಂದಲೇ ಶಾಸ್ತ್ರದ ಮುನ್ನ ತಿಳಿಯನ್ನ ಮೇರೆ ಅನುಭವ ತಿಳಿಯಬೇಕು ಮನದಿಂದಲೇ ಶಾಸ್ತ್ರದ ಮುನ್ನ ತಿಳಿಯನ್ನ ಯಾರ ನೀನು